ಗುರು ಬಸವನ ಮನಿ ಆದಿಯಂತೆ ವಿರದ ಆದಿಯಂತೆ ವಿರದ ಅದ್ಭುತವಾದ ಮನಿ ಆದಿಯಂತೆ ವಿರದ ಅದ್ಭುತವಾದ ಮನಿ ಮನೆಯಲ್ಲಿ ಮಹಾಮನೆ ಗುರು ಬಸವನ ಮನೆ ನೀತಿನೇ ಮಗಳಿಂದ ಶೋಭಿಸುವ ಮನೆ ಸತ್ಯ ಶಿವ ಶರಣರು ಇಷ್ಟಪಡುವ ಮನೆ ನೀತಿನಿಯೇ ಮಗಳಿಂದ ಶೋಭಿಸುವ ಮನೆ ಸತ್ಯ ಶಿವ ಶರಣರು ಇಷ್ಟಪಡುವ ಮನೆ ಅನುಭವ ಗೋಷ್ಠಿಯ ಸತ್ಯ ಧರ್ಮದ ಮನೆ ಅನುಭವ ಗೋಷ್ಠಿಯ ಸತ್ಯ ಧರ್ಮದ ಮನೆ ಮಾಯೆಯ ಗೆಲ್ಲಿದ ಮಾಯೆಯ ಗೆಲ್ಲಿದ ಮಾಯೆಯ ಗೆಲ್ಲಿದ ಪ್ರಭು ಅಲ್ಲ ಮನ ಮನೆ ಮಾಯೆಯ ಗೆಲ್ಲಿದ ಪ್ರಭು ಅಲ್ಲ ಮನ ಮನೆ ಮನೆಯಲ್ಲಿ ಮಾಮನೆ ಗುರು ಬಸವನ ಮನೆ ನಿರ್ವಿಕಾರ ನೀರಾಡಂಬರ ಅಕ್ಕ ಮಹಾದೇವಿಯ ಮನೆ ಮಹಾಜ್ಞಾನಿ ಚೆನ್ನ ಬಸವನ ಜ್ಞಾನ ಭಂಡಾರವಿ ಮನೆ ನಿರ್ವಿಕಾರ ನೀರಾಡಂಬರ ಅಕ್ಕ ಮಹಾದೇವಿಯ ಮನೆ ಮಹಾಜ್ಞಾನಿ ಚೆನ್ನ ಬಸವನ ಜ್ಞಾನ ಭಂಡಾರವಿ ಮನೆ ಲೋಕದ ಡೊಂಕುತ್ತಿದ್ದುವ ಲೋಕಮಾನ್ಯರ ಮನೆ ಲೋಕದ ಡೊಂಕುತ್ತಿದ್ದುವ ಲೋಕಮಾನ್ಯರ ಮನೆ ಸಮಾನತೆ ಸಹೃದಯತೆಯ ಸಮಾನತೆ ಸಹೃದಯತೆಯ ಸತ್ಕುಲ ಜರ ಮನೆ ಸಮಾನತೆ ಸಹೃದಯತೆಯ ಸತ್ಕುಲ ಜರ ಮನೆ ಮನೆಯಲ್ಲಿ ಮಹಾಮನೆ ಗುರು ಬಸವನ ಮನೆ ಮನೆಯಲ್ಲಿ ಮಹಾಮನೆ ಗುರು ಬಸವನ ಮನೆ ಆದಿಯಂತೆ ವಿರದ ಆದಿಯಂತೆ ವಿರದ ಅದ್ಭುತವಾದ ಮನೆ ಆದಿಯಂತೆ ವಿರದ ಅದ್ಭುತವಾದ ಮನೆ ಮನೆಯಲ್ಲಿ ಮಹಾಮನೆ ಮನೆಯಲ್ಲಿ ಮಹಾಮನೆ ಮನೆಯಲ್ಲಿ ಮಹಾಮನೆ ಗುರು ಬಸವನ ಮನೆ. ಕನ್ನಡಾಂಬೆಯೇ ತಾಯಿ ಕನ್ನಡಾಂಬೆಯೇ ಬಯಸುವೆ ನುಡಿ ನಾಡ ವಿಜಯ ಮಾತೃದೇವಿಗೆ ಬಯಸುವೆ ನುಡಿ ನಾಡ ವಿಜಯ ಮಾತೃದೇವಿಗೆ ಅಮರ ಕೀರ್ತಿ ಆತ್ಮ ಉನ್ನತಿ ಶಾಸ್ತ್ರ ಸಂಪತ್ತಿ ಕೀರ್ತಿ ಶಾಸ್ತ್ರ ಸಂಪತ್ತಿ ಸಮತಿ ಶಾಂತಿ ಯೋಗ ಭಕ್ತಿ ಪ್ರೀತಿ ಸನ್ಮತಿ ಸಮತಿ ಶಾಂತಿ ಯೋಗ ಭಕ್ತಿ ಪ್ರೀತಿ ಸನ್ಮತಿ ವಿಜಯನಗರ ರಾಜ್ಯ ಹಂಪಿ ಅತುಲ ವೈಭವ ಹಂಪಿ ಅತುಲ ವೈಭವ ರಾಜ್ಯ ಕಿತ್ತೂರ ಕಾಶ್ಮೀರ ರಾಜ ಮೆರೆದ ಮಾನ್ಯವ ರಾಜ್ಯ ಕಿತ್ತೂರ ಕಾಶ್ಮೀರ ರಾಜ ಮೆರೆದ ಮಾನ್ಯವ ಅಲ್ಲಂ ಪ್ರಭು ಸಿದ್ದರಾಮ ಬಸವ ಪ್ರಮುಖರು ದೇವ ಬಸವ ಪ್ರಮುಖರು ಸೊಲ್ಲಾಪುರ ಕಲ್ಯಾಣ ದಿವಾಸ ಪಡೆದರು ಸೊಲ್ಲಾಪುರ ಕಲ್ಯಾಣ ದಿವಾಸ ಪಡೆದರು ಜೈ ನಮಸ್ತೆ ಜೇತು ಸುಮತೆ ಕನ್ನಡಾಂಬೆ ತಾಯಿ ಕನ್ನಡಾಂಬೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ವಚನ ಕಾವ್ಯ ವಾಂಗ್ಮಯಾಗದೆ ಗ್ರಂಥಕರ್ತರು ಕಾವ್ಯ ಗ್ರಂಥಕರ್ತರು ರಚಿಸಿರನ್ನ ಚನ್ನ ಬಸವ ವಿದ್ಯರನ್ನರು ರಚಿಸಿರನ್ನ ಚನ್ನ ಬಸವ ವಿದ್ಯರನ್ನರು ಯೋಗ ನಿಜಾನಂದ ಶಿವ ಯೋಗ ಮಂದಿರ ಶಿವ ಯೋಗ ಮಂದಿರ ಸರದಿ ನಯ ಮೇನ ಬಸ್ತಿ ನಯನ ಸುಂದರ ಸರದಿ ನಯ ಮೇನ ಬಸ್ತಿ ನಯನ ಸುಂದರ ಯೋಗ ನಿಜಾನಂದ ಶಿವ ಯೋಗ ಮಂದಿರ ಶಿವ ಯೋಗ ಮಂದಿರ ಸರದಿ ನಯ ಮೇನ ಬಸ್ತಿ ನಯನ ಸುಂದರ ಸರದಿ ನಯ ನಯನ ಬಸ್ತಿ ನಯನ ಸುಂದರ ಜೈ ನಮಸ್ತೆ ಜೇತೆ ಸುಭತೆ ಕನ್ನಡಾಂಬೆ ತಾಯಿ ಕನ್ನಡಾಂಬೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ಪರಮಣ್ಣನ ಚಿತ್ರಕಲೆ ಭಾವದರ್ಶನ ಕಲೆ ಭಾವದರ್ಶನ ಕಲಾಕೃತಿಯ ಶಿಲ್ಪಯೋಗ ಕಟದ ಜಕ್ಕನ ಕಲಾಕೃತಿಯ ಶಿಲ್ಪಯೋಗ ಕಟದ ಜಕ್ಕನ ಪರಮಣ್ಣನ ಚಿತ್ರಕಲೆ ಭಾವದರ್ಶನ ಕಲೆ ಭಾವದರ್ಶನ ಕಲಾಕೃತಿಯ ಶಿಲ್ಪಯೋಗ ಕಟದ ಜಕ್ಕನ ಕಲಾಕೃತಿಯ ಶಿಲ್ಪಯೋಗ ಕಟದ ಜಕ್ಕನ ದೇಶ ಶೂರ ವೀರ ರಾಣಿ ರಾಣಿ ಚೆನ್ನಮ್ಮ ಕಿತ್ತೂರ ರಾಣಿ ಚೆನ್ನಮ್ಮ ಹೇಮರಡ್ಡಿ ಶಶಿಹುಸ ಭಕ್ತಿ ಮಲ್ಲಮ್ಮ ಹೇಮರಡ್ಡಿ ಶಶಿಹುಸ ಭಕ್ತಿ ಮಲ್ಲಮ್ಮ ಶರಣಿ ಅಕ್ಕ ಮಹಾದೇವಿ ಚಿಕ್ಕನಾಗಮ್ಮ ಅಕ್ಕ ಚಿಕ್ಕನಾಗಮ್ಮ ತಿರುವೆ ಕದುರೆ ಮುಕ್ತಿ ಪಡೆದ ರವ್ಯ ವರ್ಮವ ತಿರುವೆ ಪಡೆದ ರವ್ಯ ವರ್ಮವ ಜೈ ನಮಸ್ತೆ ಜೇತು ಸುಭತೆ ಕನ್ನಡಾಂಬೆ ತಾಯಿ ಕನ್ನಡಾಂಬೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ಬಯಸುವೆ ನುಡಿ ಮಾಡ ವಿಜಯ ಮಾತೃ ದೇವಿಗೆ ನಮಸ್ತೆ ಜೇತ ಸುಭತೆ ಕನ್ನಡಾಂಬೆ ತಾಯಿ ಕನ್ನಡಾಂಬೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ಬಯಸುವೆ ನುಡಿ ನಾಡ ವಿಜಯ ಮಾತೃ ದೇವಿಗೆ ನಮ್ಮನ್ನು ಹಡೆದವಳು ಹಡೆದು ಜಾಕಿ ಮಾಡಿದವಳು ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜಾಕಿ ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ನವ ಮಾಸ ಗರ್ಭದಿ ಹೊತ್ತು ನಾನ ಕಷ್ಟದಲ್ಲಿ ಎತ್ತು ನವ ಮಾಸ ಗರ್ಭದಿ ಹೊತ್ತು ನಾನ ಕಷ್ಟದಲ್ಲಿ ಎತ್ತು ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜಾಗಿ ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ರಣ್ಣ ಜೋ ಚಿನ್ನ ಜೋ ಜೋ ಪುಣ್ಯ ವಂಶ ರವಿ ನೀನೆಂದು ರಣ್ಣ ಜೋ ಜೋ ಜೋ ಜೋ ಪುಣ್ಯ ವಂಶ ರವಿ ನೀನೆಂದು ಜೋಗುಳವ ಹಾಡಿದವಳು ತಾಯಿಯಲ್ಲವೇ ಜೋಗುಳವ ಹಾಡಿದವಳು ತಾಯಿಯಲ್ಲವೇ ನನ್ನ ಕಂದ ಬೆಳೆಯಲೆಂದು ಪೂರ್ಣಚಂದ್ರನಾಗಲೆಂದು ನನ್ನ ಕಂದ ಬೆಳೆಯಲೆಂದು ಪೂರ್ಣಚಂದ್ರನಾಗಲೆಂದು ಸನ್ನೆಯಿಂದ ಸಲಹಿದವಳು ತಾಯಿಯಲ್ಲವೇ ಸನ್ನೆಯಿಂದ ಸಲಹಿದವಳು ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜಾಕಿ ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ಓಡುವಾಗ ಮಲಗಿ ನಿದ್ರೆ ಮಾಡುವಾಗ ಆಡುವಾಗ ಓಡುವಾಗ ಮಲಗಿ ನಿದ್ರೆ ಮಾಡುವಾಗ ನೋಡಿ ಕಾಪಾಡಿದವಳು ತಾಯಿಯಲ್ಲವೇ ನೋಡಿ ಕಾಪಾಡಿದವಳು ತಾಯಿಯಲ್ಲವೇ ಕಾಡಿ ಕಾಡಿ ಬೇಡುವಾಗ ಹಠ ಮಾಡಿ ಆಡುವಾಗ ಕಾಡಿ ಕಾಡಿ ಬೇಡುವಾಗ ಹಠ ಮಾಡಿ ಆಡುವಾಗ ಬೇಡಿದ್ರ ಮುತ ನೀಡಿದವಳು ತಾಯಿಯಲ್ಲವೇ ಬೇಡಿದ ಮೃತ ನೀಡಿದವಳು ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಗಿ ಮಾಡಿದವಳು ತಾಯಿಯಲ್ಲವೇ ಏ ತಾಯಿಯಲ್ಲವೇ ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತನಾಗಲೆಂದು ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತನಾಗಲೆಂದು ಶುದ್ಧ ಪ್ರೀತಿ ಮಾಡಿದವಳು ತಾಯಿಯಲ್ಲವೇ ಶುದ್ಧ ಪ್ರೀತಿ ಮಾಡಿದವಳು ತಾಯಿಯಲ್ಲವೇ ಮುತ್ತಾಗಿ ಬೆಳೆದು ಮುಂದ ಸಿದ್ಧಿ ಸಿರಿ ಗಳಿಸಲೆಂದು ಮುತ್ತಾಗಿ ಬೆಳೆದು ಮುಂದೆ ಸಿದ್ಧಿ ಸಿರಿ ಗಳಿಸಲೆಂದು ಸಿದ್ಧಿಯಿಂದ ಹರಸಿದವಳು ತಾಯಿಯಲ್ಲವೇ ಸಿದ್ಧಿಯಿಂದ ಹರಿಸಿದವಳು ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜಾಕಿ ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ಬಡವನಿರಲಿ ಬಲ್ಲಿದನಿರಲಿ ಪಡವಿ ಪಾಲನಾಗಿರಲಿ ಬಡವನಿರಲಿ ಬಲ್ಲಿದನಿರಲಿ ಪಡವಿ ಪಾಲನಾಗಿರಲಿ ಎದೆಯ ಹಾಲು ಕುಡಿಸಿದವಳು ತಾಯಿಯಲ್ಲವೇ ಎದೆಯ ಹಾಲು ಉಣಿಸಿದವಳು ತಾಯಿಯಲ್ಲವೇ ಮಹಾತ್ಮನಿರಲಿ ಮಂಕನಿರಲಿ ಮಹಾವೀರನಾಗಿರಲಿ ಮಹಾತ್ಮನಿರಲಿ ಮಂಕನಿರಲಿ ಮಹಾವೀರನಾಗಿರಲಿ ಅಹೋರಾತ್ರಿ ಆಡಿಸಿದವಳು ತಾಯಿಯಲ್ಲವೇ ರಾತ್ರಿಯೆಲ್ಲ ಆಡಿಸಿದವಳು ತಾಯಿಯಲ್ಲವೇ ಮರೆದವಳು, ಹಡೆದು ಜಾಕಿ ಮಾಡಿದವಳು, ತಾಯಿಯಲ್ಲವೇ ತಾಯಿಯಲ್ಲವೇ. ನರರು ಸುರರು ದಾನವರಿಗೆ, ಚರಾಚರ ಪ್ರಾಣಿಗಳಿಗೆ, ನರರು ಸುರರು ದಾನವರಿಗೆ, ಚರಾಚರ ಪ್ರಾಣಿಗಳಿಗೆ, ಜನ್ಮದಾತೆಯಾದವಳು ತಾಯಿಯಲ್ಲವೇ, ಜನ್ಮದಾತೆಯಾದವಳು ತಾಯಿಯಲ್ಲವೇ. ಪರಮದಯಾ ಮೂರ್ತಿಯೆಂದು ಮೂರು ಲೋಕ ದೇವರೆಂದು, ಪರಮದಯಾ ಮೂರ್ತಿಯೆಂದು ಮೂರು ಲೋಕ ದೇವರೆಂದು, ಸಾರ ವೇದ ಶಾಸ್ತ್ರ ಪ್ರಮಾಣ ತಾಯಿಯಲ್ಲವೇ, ಸಾರ ವೇದ ಶಾಸ್ತ್ರ ಪ್ರಮಾಣ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜಾಗಿ ಮಾಡಿದವಳು ತಾಯಿಯಲ್ಲವೇ, ಕಟ್ಟಿದ ಮನೆ ಎಂಟತ್ತ ಕಟ್ಟಿದ ಮನೆ ಪಟ್ಟ ಬರ್ತೇನು ತಂಗಿಯಮ್ಮ, ಕಟ್ಟಿದ ಕನಸ ಒಟ್ಟಿದ ಮಣಿ ಎಂಟತ್ತ ಕಟ್ಟಿದ ಮನೆಗೆ ಪಟ್ಟ ಬರ್ತೇನು ತಂಗಿಯಮ್ಮ, ಹುಟ್ಟೂರ ಮರೆತ ಬಾಳಮ್ಮ, ಹುಟ್ಟೂರ ಮರೆತ ಬಾಳಮ್ಮ. ದೇವರಂತ ಗಂಡ ನನಗ ತಾಳಿ ಕಟ್ಟಿದ ಮ್ಯಾಗ ಹುಟ್ಟೂರ ಗ್ಯಾಕ ಇರಲಣ್ಣ, ದೇವರಂತ ಗಂಡ ನನಗ ತಾಳಿ ಕಟ್ಟಿದ ಮ್ಯಾಗ ಹುಟ್ಟೂರ ಗ್ಯಾಕ ಇರಲಣ್ಣ, ಆ ಕೊಟ್ಟ ಮನೆಗೆ ಸೊಸೆಯಾಗಿ ಬಾಳ್ತೀನಣ್ಣ. ಕಟ್ಟಿದ ಕನಸ ಒಟ್ಟಿದ ಮಣಿ ಎಂಟತ್ತ ಕಟ್ಟಿದ ಮನೆಗೆ ಕೊಟ್ಟ ಬರ್ತೇನೆ ತನ್ನಮ್ಮ, ಹುಟ್ಟೂರ ಮರೆತ ಬಾಳಮ್ಮ. ಭಾಗ್ಯದ ಬಾಗಿಲ ಮುಂದೆ ಬೆಳ್ಳಿ ಮೂಡಿದಾಗ, ಭಾಗ್ಯದ ಬಾಗಿಲ ಮುಂದೆ ಅಂಗಳ ಉಡದಬೇಕಮ್ಮ, ಬೆಳ್ಳಿ ಮೂಡಿದಾಗ ಭಾಗ್ಯದ ಬಾಗಿಲ ಮುಂದೆ ಅಂಗಳ ಉಡದಬೇಕಮ್ಮ, ಭಾಗ್ಯದ ಬಾಗಿಲ ಮುಂದೆ ರಂಗೋಲಿ ಹಾಕಿ ಸಿಂಗಾರ ಮಾಡಬೇಕಮ್ಮ, ಭಾಗ್ಯದ ಬಾಗಿಲ ಮುಂದೆ ರಂಗೋಲಿ ಹಾಕಿ ಸಿಂಗಾರ ಮಾಡಬೇಕಮ್ಮ. ಕಟ್ಟಿದ ಕನಸ ಒಟ್ಟಿದ ಮಣಿ ಎಂಟತ್ತ ಕಟ್ಟಿದ ಮನೆಗೆ ಪಟ್ಟ ಬರ್ತೇನೆ ತಂಗಮ್ಮ, ಹುಟ್ಟೂರ ಮರೆತ ಬಾಳಮ್ಮ. ದೇವರಂತ ಗಂಡ ನನಗ ತಾಳಿ ಕಟ್ಟಿದ ನಂಗ ಹುಟ್ಟೂರ ಯಾಕ ಇರಲಣ್ಣ, ಪಟ್ಟ ಮನೆಗೆ ಸೊಸೆಯಾಗಿ ಅತ್ತೆ ಮಾವರಿಗೆ ಸೊಸೆಯಾಗಿ ಸೋತು ನಡೆದು ಕೇರುತ್ತಿತ್ತರತೇನಣ್ಣ, ಅತ್ತೆ ಮಾವರಿಗೆ ಸೊಸೆಯಾಗಿ ಸೋತು ನಡೆದು ಕೇರುತ್ತಿತ್ತರತೇನಣ್ಣ, ಕೈಡ್ರ ಪತಿರಾಯನ ಸತಿಯಾಗಿ ಸೋತು ನಡೆದು, ಕೈಡ್ರ ಪತಿರಾಯನ ಸತಿಯಾಗಿ ಸೋತು ನಡೆದು ಪತಿ ಸೇವ ಮಾಡುತ್ತೇನೆ, ಸೇವಾ ಮಾಡ್ತೇನ. ಕಟ್ಟಿದ ಕನಸ ಒಟ್ಟಿದ ಮನೆ ಎಂಟತ್ತ ಕಟ್ಟಿದ ಮನೆಗೆ ಕೊಟ್ಟ ಬರ್ತೇನೆ ತಂಗಮ್ಮ, ಕಟ್ಟಿದ ಕನಸ ಒಟ್ಟಿದ ಮನೆ ಎಂಟತ್ತ ಕಟ್ಟಿದ ಮನೆಗೆ ಕೊಟ್ಟ ಬರ್ತೇನೆ ತಂಗಮ್ಮ, ದೇವರಂತ ಕಂಡ ನನಗ ತಾಳಿ ಕಟ್ಟಿದ ನನಗ ಹುಟ್ಟೂರ ಯಾಕನ್ನ ಕೊಟ್ಟ ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದನ್ನ ದೇವರಂತ ಕಂಡ ನನಗ ತಾಳಿ ಕಟ್ಟಿದ ನನಗ ಹುಟ್ಟೂರ ಯಾಕನ್ನ ಕೊಟ್ಟ ಮನೆಗೆ ಸೊಸೆಯಾಗಿ ಬಾಳುತ್ತಿದ್ದನ್ನ ಕಟ್ಟಿದ ಕನಸ ಒಟ್ಟಿದ ಮಣಿ ನೆರಳಂತಿರಬೇಕು ಹೆಂಡತಿ ಎಂದರೆ ಹೀಗಿರಬೇಕು ನನ್ನಿಯ ಹಿಂದಿನ ನೆರಳಂತಿರಬೇಕು ನೋವೇ ಇರಲಿ ನಲಿವೇ ಇರಲಿ ಜೀವನ ಪೂರ್ತಿ ಜೊತೆಯಾಗಿರಲಿ ನೋವೇ ಇರಲಿ ನಲಿವೇ ಇರಲಿ ಜೀವನ ಪೂರ್ತಿ ಜೊತೆಯಾಗಿರಲಿ ಹೆಂಡತಿ ಎಂದರೆ ಹೀಗಿರಬೇಕು ನನ್ನಿಯ ಹಿಂದಿನ ನೆರಳಂತಿರಬೇಕು ಹೆಂಡತಿ ಬೇಡ ಅಳುವ ಹೆಂಡತಿ ಮೊದಲೇ ಬೇಡ ಬಹಳ ನಗುವ ಹೆಂಡತಿ ಬೇಡ ಅಳುವ ಹೆಂಡತಿ ಮೊದಲೇ ಬೇಡ ಕಷ್ಟವೇ ಇರಲಿ ಸುಖವೇ ಇರಲಿ ಕಷ್ಟವೇ ಇರಲಿ ಸುಖವೇ ಇರಲಿ ಸಮನದ ಬಾಳು ಬದುಕಲಿ ಇರಲಿ ಸಮನದ ಬಾಳು ಬದುಕಲಿ ಇರಲಿ ಹೆಂಡತಿ ಎಂದರೆ ಹೀಗಿರಬೇಕು ನನ್ನಿಯ ಹಿಂದಿನ ನೆರಳಂತಿರಬೇಕು ಭಾಷೆ ಕಲಿಯುವುದು ಬೇಡ ಕಣ್ಣಿನ ಭಾಷೆ ಅರಿತರೆ ಸಾಕು ನೂರಾರು ಭಾಷೆ ಕಲಿಯುವುದು ಬೇಡ ಕಣ್ಣಿನ ಭಾಷೆ ಅರಿತರೆ ಸಾಕು ನಕ್ಷತ್ರದಂತೆ ಹೊಳೆಯುವ ಕಣ್ಣಲ್ಲಿ ನಕ್ಷತ್ರದಂತೆ ಹೊಳೆಯುವ ಕಣ್ಣಲ್ಲಿ ನೋವು ನಲಿವು ಕಾಣುತ್ತಲಿರಲಿ ನೋವು ನಲಿವು ಕಾಣುತ್ತಲಿರಲಿ ಹೆಂಡತಿ ಎಂದರೆ ಹೀಗಿರಬೇಕು ನನ್ನಿಯ ಹಿಂದಿನ ನೆರಳಂತಿರಬೇಕು ಕಟಿಕಳಿ ಹಚ್ಚುವುದು ಬೇಡ ವಿಭೂತಿ ಕುಂಕುಮ ಮರೆಯಲು ಬೇಡ ಟಿಕಟಿ ಕಳಿ ಹಚ್ಚುದು ಬೇಡ ವಿಭೂತಿ ಕುಂಕುಮ ಮರೆಯಲು ಬೇಡ ಮಿಡಿಸ್ಕಟ್ ತೊಡುವುದು ಸಾಕು ರೇಷ್ಮೆ ಸೀರೆ ರವಿಕೆ ಬೇಕು ಮಿಡಿಸ್ಕಟ್ ತೊಡುವುದು ಸಾಕು ರೇಷ್ಮೆ ಸೀರೆ ರವಿಕೆ ಬೇಕು ಹೆಂಡತಿ ಎಂದರೆ ಹೀಗಿರಬೇಕು ನನ್ನಿಯ ಹಿಂದಿನ ನೆರಳಂತಿರಬೇಕು ನೂರಾರು ಮಜಲಿನ ಮಹಡಿಯು ಬೇಡ ಟಿವಿ ಫ್ರಿಜ್ಜಿನ ಆಸೆಯು ಬೇಡ ನೂರಾರು ಮಜಲಿನ ಮಹಡಿಯು ಬೇಡ ಟಿವಿ ಫ್ರಿಜ್ಜಿನ ಆಸೆಯು ಬೇಡ ಗುಡಿಸಿಲೊಳಗಿನ ಗಂಜಿಯು ಸಾಕು ಗುಡಿಸಿಲೊಳಗಿನ ಗಂಜಿಯು ಸಾಕು ಉಣಿಸಲು ನಿನ್ನಿಯ ಪ್ರೀತಿಯು ಬೇಕು ಉಣಿಸಲು ನಿನ್ನಯ ಪ್ರೀತಿಯ ಬೇಕು ಹೆಂಡತಿ ಎಂದರೆ ಹೀಗಿರಬೇಕು ನನ್ನಿಯ ಹಿಂದಿನ ನೆರಳಂತಿರಬೇಕು ನನ್ನಿಯ ಹಿಂದಿನ ನೆರಳಂತಿರಬೇಕು ಇದುವರೆಗೆ ದೇವರ ಹಿಪ್ಪರಗಿ ತಾಲೂಕು ಪಡಗಾನೂರು ಗ್ರಾಮದ ಬಸಣ್ಣ ಕರಬಂಟನಾಳ ಹಾಗೂ ಚಂದಸಾಬಾ ಎ ವಾಲಿಕರ ಅವರಿಂದ ಜನಪದ ವೈವಿಧ್ಯ ಕೇಳುತ್ತಿದ್ದೀರಿ. ಹಾರ್ಮೋನಿಯಂ ಜಾನಸಾಬಾ ಎನ್ ಠಕ್ಕಳಕಿ, ತಬಲಾ ಶ್ರೀಕಾಂತ್ ಬಡಿಗೇರ. ಇನ್ನು ಮುಂದೆ ಕೇಳಿ ಬಳ್ಳಾರಿ ಜಿಲ್ಲೆ ಹಲೆ ದರೋಜಿಯ ಈರಮ್ಮ ಮತ್ತು ಸಂಗಡಿಗರಿಂದ ಬುರ್ರಕಥಾ. ಎಲ್ಲಮ್ಮ ಹೆಂಗ ಬಿಡ್ತಾರ ಈ ಲೋಕ ಭೂಮಿ ಮೇಲೆ? ಆಗ ಏನ್ ಮಾಡಿದ್ರು? ಪಾರ್ವತಿ ಪರಮೇಶ್ವರ ಬರ್ತಿದ್ರು ಅಂದ್ರೆ ಆಗ ಏನ್ ಮಾಡಿದ್ರು? ಅಂಟಿ ಮಾವಡಿ ಪಟ್ನ ಆಗ ಸವಡಿಕ ಮಾದೇವಿ ಆಕಿ ಗಂಡ ಜಗದಾ ದೇವ್ರು ಇಬ್ಬರು ಬಂದ್ರು ಗಂಡನ ಮೈ ತೊಳ್ಕೊಂಡು ಒಳದಂಡಾಗ ಗಂಡನ ಪಾದ ಮುಗಿಯುವಾಗ ಮುತ್ತಿನ ಸೆರಿಗಾಸಿ ಪರಮಾತ್ಮ ನೋಡ್ದ ಪಾರ್ವತಿ ಗಂಡ. ಇಷ್ಟು ದುಷ್ಟಲೋಕ ಕರ್ಮಲೋಕ ಗಂಡನ ಪೂಜೆ ಮಾಡಕ್ಕೆ ಯಾಕೆ ಇದ್ದಾಳಮ್ಮ? ಗಂಡನ ಪಾದ ಮುಗಿಯಕ್ಕೆ ಯಾಕೆ ಇದ್ದಾಳ? ಈ ದುಷ್ಟಲೋಕ ಕರ್ಮಲೋಕ ನಾನು ನೋಡಿದೆ ಈಕೆನ. ಯಾರು? ಸೌಡಿಕ ಮಾದೇವಿ ಅಂತ. ಆಗ ಏನ್ ಮಾಡಿಬಿಟ್ಲ ಅಂದ್ರೆ ಆ ಶಿವ ಇನ್ನು ಬರತ್ತ ಮಲ್ಲುವ ಮಗ್ಗೆ ಮಾರದು ಹಾಕಿಬಿಟ್ಟ ಸೌಡಿಕ ಮಾದೇವಿ ಊಟ ಮಾಡಿ ಅಂಟಿ ಮಾಡಿ ಪಟ್ಟಣಕ್ಕೆ ಹೋದ್ರು. ಹೋದ್ಮೇಲೆ ಬೆಲ್ಲಗ ವರಲಕ್ಷ್ಮಿ ಇದ್ದಂಗೆ. ಆಗ ಏನಂತ ಹೆಸರಿಟ್ರು? ಮಾರುಷಿ ಅಂತ ಹೆಸರಿಟ್ರು. ಯಾವುದೋ ಅಂಟಿ ಮಾವಡಿ ಪಟ್ನ ಜಗದಾದಿಯವ್ರ ಮಗ, ಮಾ ಸೌಡಿಕೆ ಮಗ. ಹುಟ್ಟಿದ ಮೇಲೆ ಆ ಮಗ ಹುಟ್ಟಿದ. ಈಕಿ ನೋಡಿದ್ರು ಯಾರು? ಪಾರ್ವತಿ. ಇಲ್ರಿ, ಆಕೆ ಒಬ್ಬಾಕೆನ ಗಂಡನ ಸೇವಕ ಮಾಡೋದು ಮೇಲೆ ಇನ್ನು ಯಾರು ಮಾಡೋದಿಲ್ಲವಾ, ನಾವು ಪಾದ ಮುಗೋದಿಲ್ಲವಾ, ನಾವು ಪಾದ ತೊಳೆಯೋದಿಲ್ಲವಾ, ಆಕೆಗೆ ಏನು ಕೊಟ್ಟಲ್ರಿ? ಪಾದ ಮುಗಿದಿದ್ದಿಗೆ ಗಂಡನ ಸೇವಕ ಮಾಡಿದ್ದಿಗೆ ನನಗೆ ಜೀವ ಆನಂದ ರುಚಿ ಆಯ್ತು, ಖುಷಿ ಅಂತ ಮಗ ಕೊಟ್ಟಿನ. ಸರಿ, ನಿನಗೆ ನನಗೆ ಬೀಳ್ಬೇಕ್ರಿ, ನಾನೊಬ್ಬ ಮಗಳು ಕೊಡ್ತೀನಿ ಈ ಭೂಮಿ ಮೇಲೆ. ನನ್ನ ಮಗಳು ಹೆಚ್ಚಾತಳು, ನಿನ್ನ ಮಗ ಹೆಚ್ಚಾತಳು. ನನಗೆ ನಿನಗೆ ಬಗ್ರಿ ನೀನ್ ಬೆಣ್ಣ ಅಂದ್ರು. ಆಗ ಪರಮೇಶ್ವರ ಬಗ್ಗಿದ ಬೆಣ್ಣು ತಿಕ್ಕಿ ಯಾಕೆ ನಾಕ್ ಬೋಗಿಸಿ ಮಣ್ಣು ತೆಗೆದು ಬೆಣ್ಣು ಮೇಲೆ ನಾನು ಬಗ್ತೇನೆ, ನನ್ನ ಬೆಣ್ಣು ತಿಕ್ಕ್ರಿ ಅಂತ ಆಕಿ ಬೆಣ್ಣೆ ಪಾರ್ವತಿ ಬೆಣ್ಣೆ ತಿಕ್ಕಿ ಎರಡು ಬೋಗಿಸಿ ಐದು ಬೋಗಿಸಿ ಮಣ್ಣದಾಗ ಭಂಡಾರ ಅರಿಶಿನ ಭಂಡಾರ ಹಾಕಿ ತಗೊಂಡು ಬಳೆ ಮಾಡಿಬಿಟ್ಲ ಅರ್ಜಿನ ಬಳೆ. ಆಗಿನ ಗಿಡ ಮೇಲೆ ಗುಬ್ಬಿ ತಗೊಂಡು ಮೂಗಿಸಿಗೆ ಹಾಕಿದ್ ಮುತ್ತು ಮಾಡಿದ್ರು. ಆಗ ಅರಿಶಿನ ಭಂಡಾರ ಹಚ್ಚಿದ್ರು. ಆಗ ಬಿದಿರಿ ಕಟಿಗೆ ಮುರಿದು ಉಗುರು ಕೂಟೆ ತೀರಿಸಿ ಜಗ ಪುಟ್ಟಿ ಮಾಡಿಬಿಟ್ಲು. ಗಿಡ ಮೇಲೆ ಇನ್ನವರ ತಾವಾಗಿ ಆಗ ನಿನ್ನಣ್ಣ ಅರ್ದು ದೇನ್ ತಪ್ಪಲ ಅರಿಶಿನ ಭಂಡಾರ ಇಟ್ಟು ಆ ಮಗಳು ಮನಿಷಿ ಏನಂತ ಹೆಸರಿಟ್ಟು ಅಂತ ಬಾರನ್ನು ಗಿಡ ಕೆಳಗೆ ಉತ್ತಿ ಬಗಲಾಗ ಪುಟ್ಟಾಗ ಪಾರ್ವತಿ ಪರಮೇಶ್ವರು ಆಗ ಮೈ ತೊಳ್ಕೊಂಡ್ರು ರಥದಲ್ಲಿ ಕುಂತ್ಕೊಂಡು ಅವ್ರ ಮಠಕ್ಕೆ ಮೂರಾಗ ಆಕಾಶಕ್ಕೆ ಹೋದ್ರು. ಮ್ಯಾಕ್ ಹೋಗ್ಬಿಟ್ರು ಮೂರ ಮ್ಯಾಕ್ ಈ ಮಗಳು ಕ್ಯಾ ಕ್ಯಾವ್ ಅಂತಿದ್ರೆ ಭೂಮಿ ಆಗಲಿದ್ದು ಹುಟ್ಟಿ ಬಿಡ್ತಪ್ಪ ನಾಗೇಂದ್ರ ಏಳು ಅಡಿ ಏನಾಗ ಮಣ್ಣಲ್ಲಿದ್ದ ತಯಾರಾಗಿ ದುಷ್ಟರ ಗುಟ್ಟಿಲ್ಲ, ಕರ್ಮ ಗುಟ್ಟಿಲ್ಲ, ಅಂಟು ಮೈಲಿ ಗುಟ್ಟಿಲ್ಲ, ರಕ್ತ ಗುಟ್ಟಿಲ್ಲ, ಮಣ್ಣಿಗೆ ತಯಾರಾಗಿ ನಿನ್ನ ಮಣ್ಣಾಗೆ ನಾನಾಯ್ದೀನಿ. ಅಮ್ಮ ನಿನ್ನ ಬಿಟ್ಟು ಮಗಳ ನಾನು ಯಾಕೆ ಹೋಗಲ್ಲ. ಇವರು ಗುಡ್ಡ ಗೂನಲ್ಲಿದ್ದ ರಾಚಾಸಿನ ಬಟ್ಟ ಗುಟ್ಟಿದ ರಾಮನದಮ್ಮ ಆತನ ಹೆಂಡತಿ ಕೊಂತಿ ಮಾದೇವಿ. ಆಗ ಆಚೆ ಒಟ್ಟಾಗ ಏಳು ಮಂದಿ ಹುಟ್ಟಿದ್ರಪ್ಪ ಕಾರ್ತಿಕರಾಜ. ಕ್ವಾಣ ಮೇಲೆ ಕುಂತ್ಕೊಂಡ 60 ಸೂರುಗಳು ಮೈ ತುಂಬಾ ಆಟಿಕೊಂಡಾರಪ್ಪ ಮಯ ಒಟ್ಟಿಗೆ. ಆಗ ಗಂಡ್ರಗ ಕೆಬ್ಬಂದು ಕಂಡ್ರ ಗೊಡ್ಲಿ ತಗೊಂಡು ಬಲ್ಲಗಳು ಬಾತುಗಳು ತಗೊಂಡು ಕಣ ಕಣ ಕಣ ಕಣ ಸಿಗಲಿಲ್ಲ, ಕರಡಿ ಸಿಗಲಿಲ್ಲ, ಒಂದು ಕುಂದಿನ ಮೂಲ ಕಾಣ್ ಬರಲಿಲ್ಲ. ಉಗಾದಿ